ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಚಾಕಿ ಸಾಕಾಣಿಕೆಯಲ್ಲಿನ ಅನುಭವ ಕುರಿತು ಅರಕಲಗೂಡು ತಾಲೂಕು ತೇಜೂರು ಗ್ರಾಮದ ಪ್ರಗತಿಪರ ರೇಷ್ಮೆ ಬೆಳೆಗಾರರಾದ ಚಂದ್ರು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಕಲಗೂಡು ತಾಲೂಕಿನ ತೇಜೂರು ಗ್ರಾಮದ ಪ್ರಗತಿಪರ ರೇಷ್ಮೆ ಬೆಳೆಗಾರರಾದ ಚಂದ್ರು ಅವರು ನಮ್ಮೊಂದಿಗೆ ಇದ್ದಾರೆ. ರೇಷ್ಮೆ ಬೆಳೆಗಾರರಾಗಿ ಅವರು ತಮ್ಮ ಕೃಷಿಯನ್ನ ಪ್ರಾರಂಭವನ್ನ ಮಾಡಿದ್ದು, ಈಗ ದೊಡ್ಡ ಪ್ರಮಾಣದಲ್ಲಿ ಚಾಕಿ ಸಾಕಾಣಿಕೆ ಕೇಂದ್ರವನ್ನ ಆರಂಭ ಮಾಡಿ ದೊಡ್ಡ ಪ್ರಮಾಣದಲ್ಲಿಯೇ ಹುಳುಗಳ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ರೇಷ್ಮೆ ಬೆಳೆಯ ಜೊತೆಗೆ ಚಾಕಿ ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದ್ದು, ನಮ್ಮ ರಾಜ್ಯದ ವಿವಿಧ ಭಾಗಗಳಿಗೆ ಇಲ್ಲಿಂದ ಚಾಕಿಯನ್ನ ಮಾಡಿ ಕಳುಹಿಸಿ ಕೊಡುವಂಥದ್ದು. ಅದರ ಜೊತೆಗೆ ನೆರೆ ರಾಜ್ಯಗಳಿಗೂ ಕೂಡ ಇಲ್ಲಿಂದ ಚಾಕಿಯನ್ನ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. ಹೇಗಿದೆ ರೇಷ್ಮೆ ಬೆಳೆಯ ಅನುಭವ ಮತ್ತೆ ಚಾಕಿ ಸಾಕಾಣಿಕೆ ಕೇಂದ್ರದ ಅನುಭವ ಹೇಗಿದೆ, ಹೇಗೆ ಪ್ರಾರಂಭ ಆಯಿತು ಅನ್ನುವಂಥ ವಿಚಾರಗಳನ್ನ ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಚಂದ್ರ ಅವರೇ. ನಮಸ್ಕಾರ ಸರ್. ಚಂದ್ರ ಅವರೇ, ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಿ ನೀವು? ನಾವು ಕೃಷಿಗೆ ಅಂತ ಹೇಳಿದ್ರೆ 35 ವರ್ಷ ಆಯ್ತು, ಅದರಲ್ಲಿ ಚಾಕಿ ಸಾಕಾಣಿಕೆ ಕೇಂದ್ರ ಮಾಡ್ಕೊಂಡು 13 ವರ್ಷ ಆಗಿದೆ. ಮೊದಲು ಗೂಡು ಬೆಳೆಸ್ತಾ ಇದ್ವಿ ಹೈಬ್ರಿಡ್. ಏನು ಓದಿದ್ರಿ ತಾವು? ನಾನು ಏನು ಓದಿಲ್ಲ ಸರ್. ಒಂದನೇ ಕ್ಲಾಸ್ಗೂ ಕೂಡ ಹೋಗ್ಲಿಲ್ವಾ? ಕ್ಲಾಸ್ಗೂ ಹೋಗಿಲ್ಲ ಸರ್. ಯಾಕೆ ಶಾಲೆಗೆ ಹೋಗ್ಲಿಲ್ಲ? ಆಸಕ್ತಿನೂ ಇತ್ತೋ ಇಲ್ಲೋ ಗೊತ್ತಿಲ್ಲ, ಕಷ್ಟ ಜೀವನದಲ್ಲಿ ಓದಕ್ ಆಗ್ಲಿಲ್ಲ. ನಮ್ಮ ಅಪ್ಪ ಅಮ್ಮನೂ ಕಳಿಸ್ಬೇಕು ಅನ್ಲಿಲ್ಲ. ಅವಾಗೆಲ್ಲ ಸಣ್ಣದ್ರಲ್ಲಿ ಹೋಟ್ಲಿಗೆ ಸೇರ್ಕೊಬಿಟ್ವಿ. ತಂದೆ ತಾಯಿ ಏನ್ ಮಾಡ್ತಾ ಇದ್ರು ಮತ್ತೆ ಎಷ್ಟು ಜನ ಅಣ್ತಂದ್ರು ತಾವು? ನಾವು 3 ಜನ ಅಣ್ತಂದ್ರು, ಒಬ್ಳಕ್ಕ, ತಂದೆ ತಾಯಿ ಇದ್ರು. ಅವಾಗೆಲ್ಲ ಬಡಸ್ತಾನ ಕಾಲ ಅಲ್ಲ, ಹಂಗಾಗಿ ಓದಕ್ಕಾಗ್ಲಿಲ್ಲ. ಈ ರೇಷ್ಮೆ ಬೆಳೆದಕ್ಕಿಂತ ಮೊದಲು ಏನ್ ಬೆಳೀತಾ ಇದ್ರಿ ಜಮೀನಲ್ಲಿ? ರಾಗಿ, ಹುರುಳಿ, ತಡ್ನೆ ಅಷ್ಟೇ, ಹುಚ್ಚಳ್ಳು, ಇದೆ ಮಾಮೂಲಿ. ಇದು ಅದ್ ಬಿಟ್ರೆ ಇನ್ನೇನಿಲ್ಲ. ಇವಾಗ ನಮ್ ಜಮೀನಲ್ಲಿ ಅದೇನು ಹಾಕಲ್ಲ, ರೇಷ್ಮೆ ಒಂದೇ ಮಾಡುದು. ಅವಾಗ 3 ಎಕರೆ 31 ಗುಂಟೆ ಜಮೀನ್ ಇತ್ತು, ಇವಾಗ 12 ಎಕರೆ ಇದೆ. 12 ಎಕರೂ ರೇಷ್ಮೆನೆ. ಈ ರೇಷ್ಮೆ ಬೆಳಿಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು? ನೀವೇ ಪ್ರಾರಂಭ ಮಾಡಿದ್ದಲ್ಲ ರೇಷ್ಮೆ? ನಾನೇ ಪ್ರಾರಂಭ ಮಾಡಿದ್ದು. ನನ್ನ ಸ್ವಂತದಿಂದಲೇ ಬೇರೆದು ಎಲ್ಲ ಮಾಡಿದೀವಿ. ಆಲೂಗೆಡ್ಡೆ, ಶುಂಠಿ, ಟೊಮಾಟೆ, ಮೆಣಸಿಗೆ, ಕೋಸು ಎಲ್ಲಾ ಮಾಡಿ ಕೈಬಿಟ್ಟು ರೇಷ್ಮೆಗೆ ಇಳಿದಿದ್ದು ಲಾಸ್ಟ್ಗೆ. ಇನ್ನು ರೇಷ್ಮೆ ಬಿಟ್ಟರೆ ಬದಲಾಯಿಸಿದ್ರೆ ಬೇರೆದು ನಮ್ಗೆ ಅದೇ ಆಗೋದೂ ಇಲ್ಲ. ಈ ರೇಷ್ಮೆ ಅಂತ ಒಂದಿದೆ, ಇದನ್ನು ಕೂಡ ಬೆಳಿಬಹುದು ಅಂತ ಹೇಳಿ ಹೆಂಗ್ ಗೊತ್ತಾಗಿದ್ದು ನಿಮಗೆ? ನನಗೆ ಬೇರೆಯವರೆಲ್ಲ ಅವ್ರಿವ್ರು ಮಾಡ್ತಾ ಇದ್ರ. ಅವಾಗ ಏನಂದ್ರೆ ಅದು ನೀರು ಕಡಿಮೆ ಇದ್ರು ಬೆಳಿಬಹುದಿತ್ತು, ನಮಗೆ ಬೋರ್ ಇರಲಿಲ್ಲ. ಸುಮ್ಮನೆ ಬ್ಯಾಸ್ಕೆಲ್ಲೂ ಬರೋದು, ನೀರೇ ಬೇಡ, ಎರಲುಗಳಿ ತಿರ್ಕೊಂಡಾಗ ಬೇಸ್ಗೆಲ್ಲೂ ಸಿಕ್ಕೋದು. ಅದ್ಬಿಟ್ರೆ ಇನ್ನು ಬೇರೆ ಬೆಳೆ ಯಾವ್ದ್ರಲ್ಲಿ ಬರ್ತದೆ ಆತರ ಬಿಸಿಲುಗಾಲದಲ್ಲಿ ನೀರೇ ಇಲ್ಲದೆ ಹೋದ್ರೆ? ರೇಷ್ಮೆ ಆತರ ಇತ್ತು. ಇವಾಗ ನೀರಿಲ್ದಿದ್ರೆ ಆಗಲ್ಲ ರೇಷ್ಮೆ. ಇವಾಗೆಲ್ಲ ಬೇರೆ ತಳಿ, ಇವಾಗ ನೀರಾವರಿ ಮಾಡ್ಕೊಂಡಿದ್ವಿ, 365 ದಿನಲೂ ಬರುತ್ತೆ. ಆದ್ರೆ ಇವತ್ತು ಇಲ್ಲ, ಇನ್ನೊಂದ್ ದಿನ ಐತೆ ಅನ್ನಂಗೆ ಇಲ್ವೇ ಇಲ್ಲ. ಇನ್ ಬೇರೆ ಬೆಳೆ ಮಾಡಕ್ ಹೋದ್ರೆ ಯಾವ್ದು ಆತರ ಕಂಟಿನ್ಯೂಸ್ ಆಗಿ ಇರೋದಿಲ್ಲ. ಈ ರೇಷ್ಮೆ ಆದ್ರೆ ಇರ್ತದೆ. ಇವಾಗ ನಿಮಗೆ ತೋರಿಸಿದ್ನಲ್ಲ ತೋಟನ, ಹಿಂಗ್ ಕಟ್ ಮಾಡ್ಕೊಂಡ್ ಬಂದ್ರೆ ಚಿಗುರು ಬತ್ತಾ ಇರ್ತದೆ ಹಿಂದ್ಗಡೆ. ಬೇರೆದ ಹಂಗಾಗದಲ್ಲ, ಬೀಜ ಹಾಕ್ಬೇಕು, ಆ ಟೈಮ್ ಕಾಯ್ಬೇಕು, ಇಷ್ಟೆಲ್ಲ ನರ್ಕ ಇದೆ. ಇದ್ರದ್ದು ಹಂಗೇನಿಲ್ಲ. ಬೇರೆಯವರು ಮಾಡ್ತಾ ಇದ್ದನ್ನ ನೋಡಿ ನಿಮಗೂ ಕೂಡ ಬೆಳಿಬೇಕು ಅಂತ ಹೇಳಿ ಅನ್ನಿಸ್ತು, ಹಂಗಾಗಿ ಪ್ರಾರಂಭವನ್ನ ಮಾಡಿದ್ರಿ. ಈಗ ನೀವು ಪ್ರಾರಂಭ ಮಾಡಿದ ಕಾಲಕ್ಕೆ ರೇಷ್ಮೆ ಬೆಳೆ ಅನ್ನೋದು ಬೇರೆ ತರದ ಇತ್ತು, ಇಷ್ಟು ಸುಲಭವಾಗಿರ್ಲಿಲ್ಲ. ಇವತ್ತು ಎಷ್ಟು ಸುಲಭವಾಗಿ ಮಾಡ್ತಾರೋ ಅಷ್ಟು ಸುಲಭ ಇರಲಿಲ್ಲ. ಅವತ್ತು ಏನೇನ್ ಕಷ್ಟ ಇತ್ತು, ಏನೇನ್ ಕಷ್ಟಪಟ್ಟಿದ್ರ ನೀವು? ಅದು ನಾವು ಗೂಡು ಮಾಡಕ್ಕೆ 100 ಮೊಟ್ಟೆ ಇಡೀವ, ಅದೊಂದು 25 ಕೆಜಿ 30 ಕೆಜಿ ಗೂಡು ಆಗದ ಅಷ್ಟೇ. ಒಂದ್ ಮಳೆ ಬಂದ್ರೆ ಸೊಪ್ಪೆಲ್ಲ ಕುಯ್ಕೆ ಬಂದು ಬಟ್ಟೆ ತಗೊಂಡು ಒರೆಸ್ಬೇಕಾಗಿತ್ತು. ಇವತ್ತು ಹಂಗಿಲ್ಲ, ಅದೇ ಸೊಪ್ಪು ಅದೇ ರೇಷ್ಮೆ ಹುಳ ನೀರಲ್ಲಿ ಹೆಜ್ಜೆ ಹಾಕಿದ್ರು ಬೆಳೆ ಬರ್ತದೆ. ಒಂದಿನ ನೆಂದು ಹೋದ್ರ ಸೊಪ್ಪಿಗೂ ಅದೇನು ಆಗೋದಿಲ್ಲ, ಬೆಳೆ ಆಗುತ್ತೆ ಅಂತ ಒಂದು ಈಜಿ ಪದ್ಧತಿ. ಅವಾಗ 10 ಜನ ಕೆಲಸ ಮಾಡದ, ಇವಾಗ 2 ಮಾಡ್ಬೋದು, 8 ಜನ ಉಳುವರಿ ಆಗಿದೆ. ಹಂಗಾಗಿ ಈ ರೇಷ್ಮೆ ಬಿಟ್ರೆ ನಮ್ಗೆ ಬೇರೆ ಏನು ಆದಾಯ ಅನ್ಸಕ್ಕಲ್ಲ. ನಮ್ಮ ಮನೆಯವರು 3 ಜನ ಅಂತಂದ್ರು, ನಾವು 3 ಜನ, ನಮ್ಮ ಮನೆಯವರು, ಮಿಸ್ಸೆಸ್ಗಳು ಎಲ್ಲ ಸೇರಿ ಎಲ್ಲ ರೇಷ್ಮೆನೇ ಮಾಡ್ತೀವಿನ. ಮಕ್ಕಳು ಎಲ್ಲ ಡಿಪ್ಲೊಮಾ ಮಾಡಿದ್ದಾರೆ. ನಾನು ಅವ್ರಿಗೆ ಹೇಳಿದೆ, ಇಲ್ಲ ದೊಡ್ಡ ಮಟ್ಟ ಕೈಯ್ಯರ ಎಜುಕೇಶನ್ ಮಾಡಿ ಹೋಗೋದಾದ್ರೆ ಓದ್ರಿ, ಇಲ್ಲಾಂದ್ರೆ ಎಷ್ಟು ಬೇಕಷ್ಟು ಓದಿ ಒಂದು ಲಕ್ಷ ಒಂದೂವರೆ ಲಕ್ಷ ಸಂಪಾದನೆ ಹಂಗೆ ಮಾಡ್ಕೊಡ್ತೀನಿ, ಎಲ್ಲರೂ ಮಾಡ್ಕೊಂಡು ಮನೆತಲ್ಲೇ ಚೆನ್ನಾಗಿರಿ, ಹೊರಗಡೆ ಎಲ್ಲ ಜೀವನ ಮಾಡೋದು ತುಂಬ ಕಷ್ಟ ಇದೆ ಅಂತ ಹೇಳಿದೆ ಅವ್ರಿಗೆ. ಅವ್ರು ಅದೇ ರೀತಿಯಲ್ಲಿ ಮೂರು ಜನನು ಮನೆಯಲ್ಲೇ ಉಳಿದು ಬಿಟ್ಟಿದ್ದಾರೆ ಈಗ. ಎಲ್ಲಾರು ರೇಷ್ಮೆನೆ ಮಾಡ್ತಾರೆ. ಎಷ್ಟು ಎಕರೆಗೆ ಮೊದಲು ಹಾಕಿದ್ದು? ಮೊದಲು ನಮ್ಮ ತಂದೆದು 3 ಎಕರೆ 31 ಗಂಟೆ ಜಮೀನಿತ್ತು, ಅದಕ್ಕೆ ಪೂರ ಹಾಕೊಂಡಿದ್ವಿ. ಇವಾಗ 12 ಎಕರೆ ಜಮೀನ್ ಇದೆ, ಈಗ 12 ಎಕರೆಗೂ ಹಾಕಿದ್ವಿ. 12 ಎಕರೆಗೂ ರೇಷ್ಮೆನೆ. ಇನ್ನ ಊಟಕ್ಕೂ ಏನಕ್ಕೂ ಬೆಳ್ಸಕ್ಕಲ್ಲ, ನಾವೆಲ್ಲ ಕೊಂಡ್ಕಂತೀವಿ, ಒಟ್ಟು ರೇಷ್ಮೆನೆ ಪೂರ್ತಿ. ಮೊದಲು ಭಾರಿ ಕಷ್ಟ ಇತ್ತು ಅಂತ ಹೇಳಿದ್ರಿ, ಮಳೆ ಬಂದಾಗೆಲ್ಲ ಸ್ವಲ್ಪ ಕುಯ್ಬೇಕಾಗಿತ್ತು, ಒರೆಸ್ಬೇಕಾಗಿತ್ತು, ಹಾಕ್ಬೇಕಾಗಿತ್ತು, ತಟ್ಟೆ ಎಳಸ್ಬೇಕಾಗಿತ್ತು, ಏರ್ಸ್ಬೇಕಾಗಿತ್ತು, ಹಣ್ಣು ಹುಳ ಬಂದಾಗ ಆಯ್ದು ಆಯ್ದು ನಾವು ಚಂದ್ರಿಕೆಗೆ ಬಿಡ್ಬೇಕಾಗಿತ್ತು. ಈಗ ಏನೇನು ಅನುಕೂಲ ಇದೆ ರೇಷ್ಮೆನಲ್ಲಿ ನೋಡಿ ಸರ್? ಈಗ ಕಡ್ಡಿನೇ ಕುಯ್ಕಿ ಬಂದು ಹಾಕುವಂತದ್ದು, ಸೊಪ್ಪು ಕುಯ್ಯಂಗಿಲ್ಲ, ಸೊಪ್ಪು ಕುಯ್ಯಂಗಿಲ್ಲ. ಅವ್ರು 10 ಜನ ಬಿಡ್ಸದ, ಒಬ್ಬನೇ ಕುಯ್ಕೆ ಬಿಡ್ಬಿಡುದು ಮನ್ಸ್ ಮಾಡಿದ್ರೆ. ಆಮೇಲೆ ಹುಳನೂ ಆಯಂಗಿಲ್ಲ ಹಣ್ಣು ಬಂದ್ರೆ, ಹಂಗೆ ಚಂದ್ರಿಕೆ ಹಾಕೋದು, ಅದ್ರ ಮೇಲೇನೆ ಗೂಡು ಕಟ್ತದೆ. ಅವಾಗಿಗ ಇವಾಗಿಗೂ 90% ಸುಲಭ ಆಗಿದೆ ಸರ್ ರೇಷ್ಮೆನಲ್ಲಿ. ತಟ್ಟೆ ಬದಲಾವಣೆ ಮಾಡಂಗಿಲ್ಲ, ಏನಿಲ್ಲ, ಬರೀ ಹಂಗೆ ಅದೇನೇ ಹೆಚ್ಕೊಂಡ್ ಹೆಚ್ಕೊಂಡ್ ಹೋಗಿಸ್ತಾ ಇರ್ಬೋದು ಡೈಲಿ. ಆ ತರ ಎಲ್ಲ ಕಸ ತೆಗೆಯೋದು, ಎಲೆ ಬಿಡ್ಸಾಕೋದು, ಮಳೆ ಬಂದ್ರೆ ಒದ್ದೆ ಸೊಪ್ಪು ಅನ್ನಂಗಿಲ್ಲ, ಅದ್ ನೆಂದಿದ್ರು ಹಾಕ್ಬೋದು ಒಂದ್ ಮೇವ್ ಎರಡು ಮೇವ್ ಆದ್ರೆ ಅದೇನಾಗಲ್ಲ, ನೀರ್ಗೇನು 24 ಗಂಟೆ ಏನು ಹೆಜ್ಜೆ ಹಾಕಲ್ಲ, ನೆಂದಿದ್ರು ಹಾಕ್ಬೋದು, ಅದೇನ್ ನಡೀತದೆ. ಹಂಗಾಗಿ ಬೆಳೆ ಇವಾಗೂ ಅವಾಗೂ 100ಕ್ಕೆ 100 ಉತ್ತಮ ರೇಷ್ಮೆ. ಆಮೇಲೆ ಈ ರೇಷ್ಮೆ ಸರಿಸಾಟಿ ಯಾವುದೂ ಇಲ್ಲ ಸರ್, ಕಾಫಿ ಇಲ್ಲ, ಯಾಲಕ್ಕಿ ಇಲ್ಲ, ಮತ್ತೆ ಅಡಿಕೆ ಇಲ್ಲ, ತಂಗಿಯೂ ಇಲ್ಲ. ಒಟ್ಟು ಇದ್ರಕ್ಕೆ ಎಕರೆಗೆ ಹೋಲಿಸ್ಕೊಂಡು ವರ್ಷದ ಲೆಕ್ಕ ಹಾಕಿದ್ರೆ ಇದ್ರ ಮುಂದಕ್ಕೆ ಯಾವುದು ಇಲ್ಲ ಸರ್, ದ್ರಾಕ್ಷಿನೂ ಇಲ್ಲ. ಹೆಂಗೆ ಹೇಳ್ತೀರಾ ಅದಕ್ಕೂ ಇದಕ್ಕೂ ಸಾಟಿ ಇಲ್ಲ ಅಂತ ಹೇಳಿ ಸರ್? ಈಗ ಒಂದು ಎಕರೆಗೆ 5 ಲಕ್ಷ 6 ಲಕ್ಷ ರೂಪಾಯಿ ಅಡಿಕೆ ಹೋಗಲ್ಲ ಸರ್, ತೆಂಗಿನಕಾಯಿಲು 4 ರಿಂದ 5 ಲಕ್ಷ ರೂಪಾಯಿ ಆಗಲ್ಲ. ಇದು 4 ರಿಂದ 5 ಲಕ್ಷ 10 ಲಕ್ಷ ದುಡ್ಡು ನೋಡೋದು ಉಂಟು ಸರ್ ಒಂದ್ ಎಕರೆಗೆ. ಆದ್ರೆ ಅದು ಮಾಡೋ ಪ್ರಮಾಣದಲ್ಲಿ ಮಾಡ್ಬೇಕು. ಈಗ ಹೈಬ್ರಿಡ್ ಬೆಳೆದು ಸರಾಸರಿ ನಾನು 400 ರಿಂದ 500 ಕೆ ಮಾರ್ಕೋಬಿತ್ತೀನಿ, 300 ಕೆ ಮಾರ್ಕೋಬಿತ್ತೀನಿ ಅಂದ್ರೆ ಆಗಲ್ಲ. ಈ ಬಿತ್ತನೆ ಕೂಡಿದೆ ಸರ್ ಬೈಬೇಕಂತ, ಅದು ಮೈಸೂರದ 800 ರೂಪಾಯಿ ಕೆಜಿ. ಅಂಥದ್ರಲ್ಲೆಲ್ಲ ಚೆನ್ನಾಗಿ ದುಡ್ಡಾಗತ್ತೆ. FC1 FC2 ಅವು ತಗೊಂಡ್ ಬಂದು ಅದನ್ನೆಲ್ಲ ಬೆಳೆದ್ರೆ ಒಳ್ಳೆ ಬೆಳೆ ಮಾಡ್ಬೇಕದ, ಅದ್ ಮೆಲ್ಟ್ ಮಾಡೋದು, ಅದು ವೇಸ್ಟ್ ಮಾಡೋದು, ಆ ತರ ಮಾಡಿದ್ರೆ ಅವ್ರು ತಗೊಳ್ಳಲ್ಲ, ಬಿತ್ತನೆಗೆ ಆಗಲ್ಲ. ಅದು ಈ ಬಿತ್ತನೆ ಬೆಳೆದ್ರೆ ಒಳ್ಳೆ ದುಡ್ಡು ಆಗ್ತದೆ. ನಾನು ಅದೇ ಒಂದು ಉದ್ದೇಶ ಇಟ್ಕೊಂಡು ಒಂದು 20 ಲಕ್ಷ ಖರ್ಚು ಮಾಡಿ ದೊಡ್ಡದಾಗಿ 4.5 ಎಕರೆ ರೇಷ್ಮೆ ಹಾಕಿ ಸಪ್ರೇಟ್ ಆಗಿ ಮನೇನ ಅದ್ ಬಿತ್ತನೆ ಮಾಡ್ಬೇಕು, ಸರ್ಕಾರದ ಕಣ್ಣು ಬೀಳೋ ಲೆಕ್ಕಕ್ಕೆ ಅದು ಬೆಳೆಸ್ಬೇಕು ಅಂತ ಮಾಡಿದೀನಿ ಸರ್. ಎಷ್ಟು ವರ್ಷ ಆಯ್ತು ಈಗ ರೇಷ್ಮೆ ಕೈ ಹಿಡಿದು ನೀವು? 35 ವರ್ಷ ಆಯ್ತು. 35 ವರ್ಷ ಆಯ್ತು, ಒಂದ್ ವರ್ಷ ಹಿಂದೆ ಮುಂದೆ 35 ವರ್ಷ ಆಗಿದೆ. 35 ವರ್ಷದಲ್ಲಿ ಎಷ್ಟೋ ಜನ ಕಿತ್ತ ಹಾಕಿದ್ರು, ಮತ್ತೆ ಹಾಕಿದ್ರು, ಮತ್ತೆ ಕಿತ್ತ ಹಾಕಿದ್ರು, ಈ ತರದೆಲ್ಲ ಸಮಸ್ಯೆಗಳನ್ನ ಮಾಡ್ಕೊಂಡ್ರು, ನೀವು ಮಾತ್ರ ಕೈ ಬಿಡ್ಲಿಲ್ಲ. ಇಲ್ಲ ಸರ್. ಯಾಕೆ ರೇಷ್ಮೆ ಕೈ ಬಿಡ್ಲಿಲ್ಲ ಅಂತ ನೀವು ಬಿಡ್ಲಿಲ್ಲ ಅಥವಾ ಏನಾದ್ರೂ ಗುಟ್ಟು? ಇನ್ ನನಗೆ ಆದಾಯನೇ ಚೆನ್ನಾಗಿದೆಯಲ್ಲ, ಈ ಕೈ ಬಿಡೋದು ಹೆಂಗ್ ಬರುತ್ತೆ? ಯಾವ್ದು ಕೋಲಿಸ್ಕೊಂಡ್ರು ಆಗಲ್ಲ ಇದ್ರ ಮುಂದೆ ಸರಿಸಾಟಿ ನಿಲ್ಲಕ್ಕೆ. ಇನ್ನೊಂದ್ ಕೈ ಬಿಟ್ರೆ ಇನ್ನೇನ್ ಮಾಡಕ್ ಸಾಧ್ಯ? ಇಲ್ಲ ನೌಕರಿಗೆ ಹೋಗಕ್ ಏನ್ ನಮ್ಮಲ್ಲಿ ಏನಿಲ್ಲ ಅಂತದ್ದು ಅರ್ಹತೆ ಇಲ್ಲ, ಓದಿಲ್ಲ, ಇನ್ನೊಂದಿಲ್ಲ, ಏನಿಲ್ಲ. ಮಕ್ಳು ಓದಿದ್ರು ಅವ್ರಿಗೂ ಆಗ್ಲಿಲ್ಲ ನೋಡಿ, ಇದ್ ಬಿಟ್ರೆ ನಮ್ಗೇನು ಗತಿ ಇಲ್ಲ ಅನ್ನೋದಕ್ಕೆ ಆಗೋಯ್ತು ಅವ್ರಿಗೂ ಜೀವನ. ಓದಿದ್ರು ಒಟ್ಟು ಅವ್ರು ಬೇರೆ ಕಡೆ ಹೋಗಿ ಸೇರಿ ಜೀವನ ಮಾಡಕ್ ಆಗ್ಲಿಲ್ಲ. ಒಬ್ಬ ಮಗ ಹೋಗಿದ್ದೆ ಒಂದ್ ಸ್ವಲ್ಪ ದಿನ, ಒಂದ್ ವಾರ ಹೋಗಿದ್ದೆ ಅಷ್ಟೇ, ಮೀಟರ್ ಬೋರ್ಡ್ ಮಾಡ ಫ್ಯಾಕ್ಟ್ರಿಗೆ ಹೋಗ್ತೀನಿ ಕಣಪ್ಪ ಅಂತ ಬೇಡ ಅಂತ ನಾನು ಹೇಳ್ದೆ. ಅವನಗೊಂದು ಊಟನೇ ಸೆಟ್ ಆಗದೆ ವಾಪಸ್ ಬಂದ. ಹಂಗಾಗಿ ರೇಷ್ಮೆನೇ ಮಾಡಿದ್ರೆ ಸರಿನೇ ವಿನ ರೇಷ್ಮೆ ನಮ್ಗೆ, ಬೇರೆಯವ್ರಿಗೆ ಏನ್ ಅನಿಸ್ತದೋ ಏನೋ ಗೊತ್ತಿಲ್ಲ. ಆಮೇಲೆ ರೇಷ್ಮೆ ಮಾಡ್ತೀನಿ ಅಂದ್ರೆ ತುಂಬಾ ಆಸಕ್ತಿ ಇಟ್ಕೊಂಡಿರ್ಬೇಕು. ಈ ರೋಗಿ ಬಂದ್ರೆ ಡಾಕ್ಟರ್ ಹೆಂಗೆ ನಿಗಾವಹಿಸ್ತಾನೋ ಆ ತರ ರೇಷ್ಮೆ ಹುಳಿನ ಮೇಲೆ ನಮಗೂ ಗಮನ ಇರ್ಬೇಕು. ತಂದಿದೀನಿ ಇಟ್ಬಿಟ್ಟಿದೀನಿ ಅದು ಬೆಳೆ ಬರುತ್ತೆ ಅಂದ್ರೆ ಬರಲ್ಲ, ಅದಕ್ಕೂ ಬಹಳ ಕಾರಣ ಇರುತ್ತೆ. ಸುಮ್ಸುಮ್ನೆ ಮಾಡ್ರೆ ಅದ್ ಏನೇನೆಲ್ಲ ವೇಸ್ಟ್ ಆಗತ್ತೆ. ಮನೆನೂ ಅಷ್ಟೇ ಕಂಡೀಷನ್ ಆಗಿರ್ಬೇಕು, ಕೆಲಸನೂ ಹಂಗೆ ಇರ್ಬೇಕು, ತೋಟನೂ ಹಂಗೆ ಇರ್ಬೇಕು, ಮತ್ತೆ ಫಲವತ್ತತೆ ಇರ್ಬೇಕು ತೋಟದಲ್ಲಿ. ಇವಾಗ ಯಾರು ಮಾಡಕ್ ಹೋಗಲ್ಲ, ಈಗ ಎಲ್ಲ ಕಳೆನಾಶಕ ಹಾಕೋದು, ಟ್ಯಾಕ್ಟರ್ ಹೊಡೆಯೋದು, ನೋಟ್ರಿ ತಂದು ಹೊಡೆಯೋದು, ಇವಾಗೆಲ್ಲ ಮಿಷಿನ್ ಔಷಧಿ ಹಾಕೋದು ಭೂಮಿಗೆ. ಭೂಮಿಗೆ ಔಷಧಿ ಹಾಕೋದ್ರಿಂದ ಏನಿದೆ? ನಾನು ಅದನ್ನ ಎಲ್ಲಾ ರೈತರಲ್ಲೂ ಮನವರಿಕೆ ಮಾಡ್ಕೊಂಡು ಹೇಳ್ಬೇಕು ಅಂತ ಇದೆ. ಕಳೆನಾಶಕನ ಭೂಮಿಗೆ ಹಾಕ್ಬೇಡಿ, ಹೆತ್ತಾಯಿಗೆ ವಿಷ ಕೊಟ್ಟಂಗೆ, ನಾವೇ ಕೈಯಾರ ಕೊಟ್ಟಂಗೆ. ಅದೇ ಅನ್ನನೆ ನಾವು ತಿನ್ಬೇಕು ಅಂದ್ರೆ ನಮ್ ಜೀವನ ಕಳೆ ಬಂದ್ರೆ ಬೆಳೆ ಬರೋದು ಜಮೀನಲ್ಲಿ. ಕಳೆ ಇಲ್ದಿದ್ರೆ ಬೆಳೆ ಹೆಂಗ್ ಬರುತ್ತೆ? ನನ್ನ ಒಂದ್ ಪ್ರಶ್ನೆ, ನಾನು ಒಂದ್ ಪಾರ್ತಿ ನಿಮ್ ಎಲ್ಲರೂ ಬೆಳೆದ್ರೆ ಕಿತ್ಕೋಗಿ ನನ್ನ ಜಮೀನ್ಗೆ ಹಾಕಿರ್ತೀನಿ, ನಾನು ಎಲ್ಲ ಕಡೆಲ್ಲೂ ನೋಡ್ತೀನಿ ರೋಡಿ ತಂದು ಹಾಕಿರ್ತಾರೆ, ಅದೇನಾಗುತ್ತೆ? ಕೊಳತೋಗತ್ತೆ, ಗೊಬ್ಬರ ಆಗುತ್ತೆ. ಈ ರೈತರಲ್ಲಿ ನಮಗೂ ಹಿಂಗ ಈ ತರ ಒಬ್ಬೊಬ್ರ ತಲೆ ಮೆಂಟಾಲಿಟಿ ಒಂದೊಂದ್ ತರ ಬೆಳೀತದೆ, ಏನ್ ಮಾಡೋದು? ಬೆಳಿಗ್ಗೆ ಯಾರೋ ಹೇಳ್ತಾ ಇದ್ರು ನನ್ಗೆ, ರಾಗಿ ಜೊತೆ ಕಳೆನಾಶಕ ಹಾಕಿ ಬಿತ್ತೀನಿ ಕಳೆ ಬರಲ್ಲ ಅಂತ. ಅಯ್ಯೋ ಮಾಡೋದೇ ಹಾಕ್ಬೇಡ, ಹಂಗೆ ನೀನ್ ಸುಮ್ಮನ್ ಬಿತ್ತು, ಮಾಮೂಲಿ ನಾಚರೆಲ್ಲ ಮಾಡು, ಅವ ಅನ್ನನ ನಾವೇ ವಿಷ ತಿನ್ನೋದ ಮತ್ತೆ, ಯಾಕೆ ಹಾಕ್ತಾ ಇದೀಯ ಅಂತ, ಇಲ್ಲೇ ಪಕ್ಕದಲ್ಲೇ ಹೊಡಿತಾ ಇದ್ದ, ಇನ್ ನೀವು ನೋಡಿದಿರ, ಅವ್ರು ಹೆಂಗ್ ನನ್ ಕೇಳಿದ್ದು ಕಳೆನಾಶಕ ಹಾಕ್ಬೇಡ ಅಂತ ಹೇಳಿ ನಿಲ್ಸಿದೀನಿ. ಏನ್ ಮಾಡೋದು, ನಿಮ್ ಜೊತೆ ರೇಷ್ಮೆ ಹಾಕಿದವ್ರೇನೆ ಎಷ್ಟೋ ಜನ ಕೈ ಬಿಟ್ಬಿಟ್ರು, ಆಗದಿಲ್ಲ ಮಾಡಕ್ ಆಗದಿಲ್ಲ ಅಂತ ಹೇಳಿ. ಏನ್ ಹಿಪ್ನರಳೆ ಹಾಕಿದ್ರು, ಕಿತ್ ಹಾಕಿದ್ರು, ಮತ್ತೊಂಚೂರು ರೇಟ್ ಬಂದಾಗ ಮತ್ತೊಂದು ಹಾಕೊಂಡ್ರು, ಮತ್ತೆ ರೇಟ್ ಬಿದೋಯ್ತು ಅಂತ ಅನ್ಕೊಂಡು ಕಿತ್ ಹಾಕಿದ್ರು. ಎಲ್ಲಿ ಸೋತ್ರು ಅಂತ ಅನ್ಸುತ್ತೆ ರೈತರು ನಿಮ್ಗೆ? ಸರ್, ಈಗ ರೇಷ್ಮೆ ಹಾಕ್ಬಿಟ್ರೆ ಅದನ್ನ ಕಣ್ಣಾಡಿಸಿ ದಿನ ಬೆಳಕರೆದ್ರು ನೋಡಿದ್ರೆ ಆ ರೇಷ್ಮೆ ಏನಾಗ್ಬಹುದು ಮುಂದಿನ ದಿನದಲ್ಲಿ? ಅದು ಗೊಬ್ಬರ ಹಾಕೋ ಟೈಮ್ಗೆ ಹಾಕ್ಬೇಕು, ಉಳುಮೆ ಮಾಡೋ ಟೈಮ್ಗೆ ಮಾಡ್ಬೇಕು, ಅದ್ ಮೊಟ್ಟೆ ತಂದು ಇಡೋ ಟೈಮ್ಗೆ ಇಡ್ಬೇಕು. ಇವರು ಮಾಡ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಅದು ಹೆಂಗ ಹೋಗ್ಬಿಟ್ಟು ಹಾಕ್ಲಗೋಡು ಅಲ್ಲಿ ತಿರಿಕೊಂಡು ಸಿಟಿ ತಿರಿಕೊಂಡು ಕಲ ಹಾಕೊಂಡ್ರೆ ನಾನು ರೇಷ್ಮೆ ರೇಷ್ಮೆ ಬಾಬಾ ಅಂದ್ರೆ ಜೋಬಿಗೆ ಬರುತ್ತ ದುಡ್ಡು? ನಾವು ಕೆಲಸ ಮಾಡ್ಬೇಕಲ್ವ, ನಾವು ಚೆನ್ನಾಗಿ ಕೆಲಸ ಮಾಡಿದ್ರೆ ಅದು ದೀನು ಬೆಳಕರ ರೀತಿ ಬೆಳೀತಾ ಇರ್ತದೆ. ಅದರಲ್ಲಿ ಇವತ್ತು ಇಲ್ಲ ಅನ್ನಂಗೆ ಇಲ್ಲ, ಕಡ್ಡಿ ಕಟ್ ಮಾಡ್ಕೊಂಬಂದ್ರೆ ಮರಣ ದಿನ ಕಣ್ಣು ಹೊಂಟಿರ್ತದೆ, ಚಿಗ್ರು ನಮ್ಮನೆ ನೋಡ್ತಾ ಇರ್ತದೆ. ಅಂತ ಬೆಳೆನ ನಾವು ಅದನ್ನ ದಿನನಿತ್ಯ ನೋಡಿದ್ರೆ ಅದ್ರ ದುಡಿಮೆ ಹೆಂಗಾಗುತ್ತೆ ಅಂತ ಸೋಂಬೇರಿತನ ಮಾಡಿದ್ರೆ ಮಾತ್ರ ಕಿತ್ ಹಾಕಿದ್ರು. ಸರ್, ಇವಾಗ ಚಂದ್ರಪಟ್ಟಣ ಆ ಕಡೆ ಹಾಸನ್ ಸುತ್ತಮುತ್ತ ಹಳೆಬೀಡು ಅಲ್ಲೆಲ್ಲ ತುಂಬಾ ರೈತರು ಕೋಟಿ ಕೋಟಿ ಇಳಿದಿದ್ದಾರೆ ಸರ್. ಅವ್ರು ಮಾತ್ರ ಅಂತಲ್ಲ, ನಾವು ನಾವೆಲ್ಲ ಅಣ್ತಂದ್ರು, ಈ ಮೂರ್ ಜನ ನೌಕರಿ ಸೇರಿದ್ರು, ನಾವು ಈ ಮಟ್ಟಕ್ಕೆ ನಾವು ಬೆಳಕತ್ತಿದ್ವು ಇಲ್ಲೋ ನಮಗ್ ಗೊತ್ತಿಲ್ಲ. ಒಟ್ಟು ಇದು ಕೋಟಿ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೆ ಅಂದ್ರೆ ರೇಷ್ಮೆ ಸರ್. ನನಗೆ ನಾನಿರೋವರೆಗೂ ಕೈ ಬಿಡಲ್ಲ, ಒಟ್ಟು ನನ್ನ ಮಕ್ಳಿಗೂ ಎಲ್ಲ ಹಂಗೇನೆ ಮಾಡಿ ಇಟ್ಟಿದ್ದೀನಿ. ಜೀವನ ಸಾಕ್ಬೇಕು ಅಂದ್ರೆ ಈ ರೇಷ್ಮೆಯಿಂದಲೇ ನಾವು ಮುಕ್ತಿ ಹೊಂದ್ಬೇಕು. ಕೊನೆ ಲಾಸ್ಟ್ವೇ ಅದು ಬೆಳೆಸ್ಕೆ ಬಂದಿದೆ. ಹಂಗಾಗಿ ನಮ್ಗೆ ಚಂದ್ರಮೂರ್ತಿ ಅಂತ ಒಬ್ರು ಬಂದಿರು ಸರ್, ತುಮಕೂರಿಂದ ಹೈಯರ್ ಆಫೀಸರ್. ಅವರು ಬಹಳ ಮುತ್ತಜ್ಞೆ ಕೊಟ್ಟು ನೀನ್ ಬೆಳೆಸು ನಾವ್ ಇದೀವಿ ಅಂತ ಹೇಳೋ ಸಹಕಾರ ಮಾಡಿದ್ರು. ಅವ್ರು ಹೇಳ್ದಂಗೆ ನಾನು ಕೇಳಿದೆ, ಆಮೇಲೆ ನಾನು ಮಧ್ಯದಲ್ಲಿ ಕೈನು ಬಿಟ್ಬಿಟ್ಟಿದೆ, ಅವ್ರು ಬಲಾತ್ಕಾರ ಮಾಡಿ ಬೈದು ಮಾಡಿಸಿದ್ರು. ಹಂಗಾಗಿ SS ಕಂಡ್ಬಿಟ್ಟ ಸರ್. ಅಂದ್ರೆ ನಾನು ಏನೋ ಒಂದ್ ಮಾಡ್ತೀನಿ ಅಂತ ಹೇಳಿ ಸುಮ್ಮನೆ ತಂದು ಹಾಕಳ ಅಂತದ್ದಲ್ಲ, ಮನಸ್ಸಿಟ್ಕೊ ಮಾಡ್ಬೇಕು, ಹಗಲು ರಾತ್ರಿ ಅದನ್ನ ನೋಡ್ಬೇಕು ಮಾಡ್ಬೇಕು, ಶ್ರದ್ಧೆಯಿಂದ ಮಾಡಿದ್ರೆ ಅದರಲ್ಲಿ ನಾವು ಯಶಸ್ಸನ್ನ ಸಾಧಿಸಬಹುದು ಅನ್ನಂತದ್ದು. ಆಮೇಲೆ ಯಾವುದೇ ಆದ್ರೂ ಕೂಡ ತುಂಬಾ ರೇಟ್ ಇರುತ್ತೆ ಅಂತ ಅಲ್ಲ, ಒಂದ್ಸರಿ ಬೀಳುತ್ತೆ ಒಂದ್ಸರಿ ಏಳುತ್ತೆ, ಅದನ್ನ ಸೈಜ್ ಕಂಡು ನಾವು ಅದೇ ಒಂದೇ ಒಂದು ಹಂತದಲ್ಲಿ ಹೋದಾಗ ನಮಗೆ ಯಶಸ್ಸು ಸಿಗುತ್ತೆ. ಜಾಸ್ತಿ ಆದಾಗ ಹಾಕೋದು, ಕಡಿಮೆ ಆಯ್ತು ಅಂತ ಕಿತ್ತಾಕೋದು, ಈ ತರದನ್ನ ಮಾಡಬಾರದು ಅನ್ನಂತದ್ದು ಅಲ್ವಾ. ಈಗ ನೀವು ಇನ್ನೊಂದು ಒಳ್ಳೆ ಮಾತು ಹೇಳಿದ್ರಿ, ಏನಪ್ಪಾ ಅಂತ ಹೇಳಿದ್ರೆ ಫಲವತ್ತತೆ ಬಹಳ ಮುಖ್ಯ. ನಾವು ಚಾಕಿ ಸೆಂಟರ್ ಅಲ್ಲಿ ಆಗ್ಬಹುದು ಅಥವಾ ಹುಳ ಸಾಕ ಅಂತ ಮನೇಲಿ ಆಗ್ಬಹುದು, ಅಲ್ಲೆಷ್ಟು ಶ್ರದ್ಧೆ ವಹಿಸ್ತೀವೋ ನಮ್ಮ ಹೊಲದಲ್ಲೂ ಕೂಡ ಅಷ್ಟೇ ಶ್ರದ್ಧೆ ವಹಿಸ್ಬೇಕು ಅಂತ ಹೇಳಿದ್ರಿ. ಹೆಂಗೆ ಒಳ್ಳೆ ಫಲವತ್ತಾಗಿ ತುಂಬಾ ಚೆನ್ನಾಗಿ ಸೊಪ್ಪನ್ನ ಬೆಳ್ಕೊಳ್ಳೋ ಹೆಂಗೆ? ಹೆಂಗೆ ಅಂದ್ರೆ ಉಳುಮೆ ಮಾಡ್ಬೇಕು. ಇವಾಗೆಲ್ಲ ಸಣ್ಣ ಇಟಾಜಿ ಬಂದಿದ್ದೇವೆ, ಚೈನ್ ಗಾಡಿ, ಅದರಲ್ಲಿ 3 ಅಡಿ ಕವಲೆ ಹೊಡೆಸಬಹುದು ಚಿಕ್ಕರೆ ಇದ್ರೆ. ನಾವು ದೊಡ್ಡದ್ರಲ್ಲಿ ಹೊಡಿಸ್ತೇವೆ ಅಂದ್ರೆ ಸಣ್ಣವೆಲ್ಲ ಇದಾವೆ, ಹೊಡಿಸಿ ಅದಕ್ಕೆ ಕಡ್ಡಿ ಕಸ ಏನ್ ವೇಸ್ಟ್ ಇದೆ ಅದೆಲ್ಲ ತುಂಬಿದ್ರೆ 4-5 ವರ್ಷ ಬೇಕಾದ್ರೆ ಗೊಬ್ಬರ ಕೇಳಲ್ಲ ಆ ಭೂಮಿ. ಸರ್, ನಮ್ಮ ಭೂಮಿ ಇಲ್ಲೇ ನಮ್ಮೂರವರು ಇದಾರೆ ಇದ್ರಗಡೆ, ನಮ್ಮ ತಂದೆ ಕಾಲದಲ್ಲಿ ರಾಗಿ ಹಾಕೋರು. ರಾಗಿ ಹಾಕಿದ್ರೆ ನಮ್ಮ ತಂದೆ ಬೆರ್ಸಿಟಲ್ ಕಟ್ಕೊ ಬಂದಿದೆ ನಾವು ಕಾಣಂಗೆ, ಅದನ್ನು ಅಷ್ಟು ಬೆಳೆದಿಲ್ಲ ಬಲವತ್ತವಾಗಿ. ಆ ಗೆದ್ದುಳೆಲ್ಲ ತಿಂದಾಕಿ 1 ಅಡಿ ಬಂದ್ರೆ ಅದು ಯಾವ ಗಾಡಿಲಿ ಇರಕ್ಕಾಗುತ್ತೆ? ಆ ತರ ಇತ್ತು. ಇವಾಗ 10 ಕ್ವಿಂಟಲ್ ರಾಗಿ ಹಾಕಿದ್ರೆ 10 ಚೀಲ ರಾಗಿ ಆಯ್ತದೆ, ಅಂದ್ರೆ 1-1.5 ಅಡಿ ಮಣ್ಣೆ ತುಂಬಿಕೊಂಡಿದ್ದೀನಿ ಬೇರೆ ಕಡೆಯಿಂದ. ಅರ್ಕಲ್ಗಡೆ ದೊಡ್ಡ ಕೆರೆ ಅದು, ಅದು 30 ಟಿಪ್ಪರ್ ತಂದು ಹೊಡೆಸ್ಕೊಂಡಿದ್ದೀನಿ. ಇಲ್ಲಿ ಕೆರೆಗಳನ್ನು ಏನೂ ಬಿಟ್ಟಿಲ್ಲ, ಎಲ್ಲಾ ಕೆರೆಯಲ್ಲೂ ಹೊಡೆಸಿದ್ದೀನಿ. ಆ ದೊಡ್ಡ ಕೆರೆ ಮಣ್ಣು ಸಹಿತ ನಮ್ಮ ಭೂಮಿಲಿ ಇದೆ ಇವತ್ತು, ಮುಚ್ಚಿದ್ರ ತೆಗೆದ್ರಲ್ಲ ಅದ್ ಮಿದು ಅನ್ನೋದ, ಅದನ್ನು 30 ಟಿಪ್ಪರ್ ಮಣ್ಣು ಹಾಕೊಂಡೆ ನನ್ನ ಜಮೀನ್ಗೆ. ಹಂಗೆ ತುಂಬಾ ಫಲವತ್ತತೆ ಮಾಡ್ಕೊಂಡಿದ್ದೀನಿ ಸರ್. ಅದೇನೋ ಈಗ ಒಂದ್ ಬ್ಯಾಚ್ ಕಟವಾಗಿದೆ, ಇದು ಗೊಬ್ಬರ ಹಾಕುವಂತ ಅದೇನು ಕೇಳಲ್ಲ, ಅದ್ರ ಫಲವತ್ತತೆ ವರ್ಷ ಗಂಟೆ ಇರಂಗ್ ಮಾಡಿದೀವಿ. ಹಂಗಾಗಿ ಅದು ಬತ್ತಾ ಇರುತ್ತೆ ಸರ್. ಗೊಬ್ಬರ ಹಾಕು ಬಿಡು, ಉಳುಮೆ ಮಾಡಿ ಕಳೆ ತೆಗೆದ್ರೆ ಸಾಕು, ಅದರೊಟ್ಟಿಗೆ ಅದು ಬತ್ತಾ ಇರ್ತದೆ. ಭೂಮಿನ ಫಲವತ್ತತೆ ಮಾಡದೆ ನಮ್ಮ ಒಂದು ಬಡಸ್ತನದ ನಿರ್ವಹಣೆ ಸರ್. ಹೆಡ್ಡನ ಆರಂಭ ಗೊಬ್ಬರದಲ್ಲಿ ಅಂತ ಅವ್ರು ಹಿಂದ್ಲರ್ ಹೇಳಿರೋದು ನನಗೆ ಗೊತ್ತಿಲ್ಲ, ಅದು ಅವ್ರು ಹೇಳಿದ್ದು ನಾನು ಕೇಳ್ಕೊಂಡು ಹೇಳ್ತಾ ಇರೋದು. ಆ ಗೊಬ್ಬರ ಹಾಕೋದು ಬೇಸಾಯ ಮಾಡಿರ ಸರ್, ಅವನು ದಡ್ಡ ಆದ್ರೂ ಆ ಬೆಳೆ ಬರುತ್ತೆ, ಅವನು ಎತ್ತರದ ಮಟ್ಟಕ್ಕೂ ಬೆಳೆಸ್ತದೆ ಸರ್. ಭೂಮಿ ನಂಬಿ ಬದುಕ್ತನಿಗೆ ಏನು ತೊಂದರೆ ಆಗಿಲ್ಲ ನನ್ನ ಪ್ರಕಾರ. ಒಟ್ಟು ಭೂಮಿನೇ ದೂರ ಮಾಡ್ಕೊಂಡು ನಾವೆಲ್ಲ ಅಲ್ಲಿರ್ತೀವಿ, ಐಸರ್ ನಮಗೆ ಜೀವನ ಮಾಡ್ತೀವಿ, ಸಿಟಿ ಸೇರ್ತೀವಿ ಅಂದ್ರೆ ಅವ್ರು ಹಂಗೆ ಚಿಂಗ್ಲತ್ಕೊಂಡಿರ್ಬೇಕು ಹೊರತು ಅವ್ರು ಏನು ಸಂಪಾದನೆ ಮಾಡಿ ಏನು ಸಾಧನೆ ಮಾಡಕ್ ಆಗಲ್ಲ ಅಂತ ನಾನು ಹೇಳ್ತೀನಿ ಸರ್. ಈ ಸಂದರ್ಭದಲ್ಲಿ ಈ ರೇಷ್ಮೆ ಸಾಕಾಣಿಕೆ ಮಾಡುವಾಗಲೂ ಕೂಡ ಸಾಕಷ್ಟು ತ್ಯಾಜ್ಯ ಸಿಗುತ್ತೆ, ಅದ್ರ ಹಿಕ್ಕೆ ಸಿಗುತ್ತೆ, ಕಡ್ಡಿ ಸಿಗುತ್ತೆ, ಸೊಪ್ಪಿನ ಒಂದಷ್ಟು ವೇಸ್ಟ್ ಈ ತರದ್ದೆಲ್ಲ ಸಿಗುತ್ತೆ, ಅದನ್ನೆಲ್ಲ ಹೆಂಗೆ ಸದ್ಬಳಕೆ ಮಾಡ್ತಾ ಇದ್ರಿ ನೀವು? ನಾನು ಇವಾಗ ರೇಷ್ಮೆ ಹುಳನ ಕಸ ತೆಗಿತಾರೆ, ಎಲ್ಲ ರೈತರು ಬೆಂಕಿ ಹಾಕ್ತಾರೆ. ಇಲ್ಲಿ ನಮ್ಮಲ್ಲಿ ಇದ್ರೆ ನಾನು ಏನು ಜಂಬು ಕೇಳ್ಕೊತಾರೆ ಅದಲ್ಲ, ನಾನು ಅದಕ್ಕೆ ಮಿಷಿನ್ ತಂದಿದ್ದೀನಿ, ಟ್ಯಾಕ್ಟ್ರಿ ಪಿಟ್ ಮಾಡ್ಕೊಂಡು ಪುಡಿ ಮಾಡಿ ಈಗ ನಿಮ್ಮನ್ನ ಅದೇ ಜಮೀನಿಗೆ ಕರ್ಕೊಂಡು ಹೋಗ್ತೀನಿ. ನಿಮ್ ಕಣ್ಣು ಮುಂದೆನೆ 2.5 ಟ್ಯಾಕ್ಟ್ರಿ ಕಡ್ಡಿನ 2 ಗಂಟೆ ಒಳಗೆ ಪುಡಿ ಮಾಡಿ ಜಮೀನಿಗೆ ಹಾಕಿದ್ದೀನಿ. ನಾನು ಇಕ್ಕೇನು ಕೂಡ

ಸೊಪ್ಪು ಬಿಟ್ರೆ ಪ್ರಾಣ ಬಿಡ್ತದೆ, ಒಟ್ಟು ಇನ್ನೊಂದು ತಿನ್ನಲ್ಲ ಸರ್. ಹಂಗಾಗಿ ರೋಗ ಅದಕ್ಕೆ ಕಡಿಮೆನೆ. ಸ್ವಚ್ಛತೆ ಇಲ್ಲ ಅಂದ್ರೆ ರೋಗ ಬರುತ್ತೆ, ಸ್ವಚ್ಛತೆ ನಾವು ಕಾಪಾಡಿದ್ರೆ ಯಾವ ರೋಗನೂ ಬರೋದಿಲ್ಲ, ಒಳ್ಳೆ ಬೆಳೆ ತೆಗಿಬಹುದು ಅನ್ನಂತದ್ದು. ಹೀಗೆ ರೇಷ್ಮೆ ಬೆಳೀತಾ ಬೆಳೀತಾ ನೀವು ಚಾಕಿ ಸಾಕಾಣಿಕೆ ಕೇಂದ್ರನ ಪ್ರಾರಂಭ ಮಾಡಿದ್ರಿ. ಯಾವಾಗ ಮಾಡಿದ್ರಿ, ಹೆಂಗ್ ಮಾಡಿದ್ರಿ? ಒಂದು 13 ವರ್ಷ ಆಯ್ತು ಸರ್. ಜೈಕ ಕಾರ್ಯಕ್ರಮ ಅಂತ ಒಂದು ಟೀಮ್ ಬಂತು ಚೈನಾದವರು, ಅವರೊಂದು ಮೈಸೂರಿಗೊಂದು ಟೀಮ್ ಹಾಕೊಂಡಿದ್ರು. ಅಲ್ಲಿ ಒಳ್ಳೊಳ್ಳೆ ರೈತರು ಯಾರ್ಯಾರು ಇದಾರೆ ಅಂತ ಗುರುತಿಸಿ ಅವರು ನಾವು ಬೇಡ ಅಂತ 1 ವರ್ಷ ಡಿಲೇ ಮಾಡಿದ್ದೆ ಅವ್ರಿಗೆ. ಅದರಲ್ಲಿ ಎಷ್ಟು ಆದಾಯ ಇದೆ ಅಂತ ಗೊತ್ತಾದ್ರು ಕೂಡ ನಾನು ಬೇಡ, ಇದು 100 ಜನದ ಬದುಕು, ನಾನು ಸಾಕೋದು. ಅದೇನಾದ್ರು ಹೆಚ್ಚು ಕಮ್ಮಿ ಆದರೆ ಗಲಾಟೆ ಮಾಡ್ತಾರೆ, ಅದು ಕೂದ್ರೆ ಕೊಡೋಕ್ಕಿಂತ ನಾನು ಗೂಡೆ ಬೆಳಿತೀನಿ ಅಂತ ಇದ್ದೆ. ಅದನ್ನ ಬೇಡ ಅಂತ ಹೇಳಿ ಅವ್ರಿಗೂ ತಿರಸ್ಕಾರ ಮಾಡಿ ಕಳಿಸಿದೆ ಚೈನಾದಿಂದ ಬಂದೆ. ಅವರು ಇದರಲ್ಲಿ ಮಾತಾಡೋರು ಇಂಗ್ಲೀಷಲ್ಲಿ, ನಮಗೆ ಬೇರೆ ಸ್ಪೀಚ್ ಮಾಡೋರು ಕನ್ನಡದಲ್ಲಿ, ಇನ್ನೊಬ್ರು ಹೇಳ್ಕೊಡೋರು. ಹಂಗಾಗಿ ಅವರು ನಮ್ಮ ಚಂದ್ರಮೂರ್ತಿ ಅಂತ ಹೇಳಿದ್ನಲ್ಲ, ಅವರು ನಾನು ಇದ್ದೀನಿ ನೀನು ಮಾಡು ಅಂತ ಹೇಳಿ ಅವ್ರು ಮಾಡ್ತಿದ್ರು. ಸಣ್ಣದಾಗಿ ಒಂದು 500 ಮಟ್ಟೆ ಪ್ರಾರಂಭ ಮಾಡಿದ್ರು, ಆಮೇಲೆ 1,000 ಮಟ್ಟೆಗೆ ಹೋಯ್ತು, 2,000, 5,000, 10,000, 32,000 ಹೋಗಿ ಮತ್ತೆ ಹಿಂದಕ್ಕೆ ಬಂದಿದೆ ಸ್ವಲ್ಪ. ಒಂದು ಅಂದ್ರೆ ಎಲ್ಲ ಚಾಕಿ ಸೆಂಟರ್ 12 ಆಗಿದೆ ಹಾಸನ ಜಿಲ್ಲೆಯಲ್ಲಿ, ಅವಾಗ ನಾನು ಒಬ್ಬೇ ಇದ್ದೆ. ಅದರಿಂದ 30,000 ದಾಟಿದ್ವಿ, ಇವಾಗ 12 ಸೆಂಟರ್ ಹಂಚ್ಕೊಂಡಿದ್ದೇವೆ. ಹಂಗೆ ರೇಷ್ಮೆ ಬೆಳೆಗಾರರು ಜಾಸ್ತಿ ಇದಾರೆ ಹಂಗಂತ ಅಲ್ಲ. ಹಂಗಾಗಿ ನಾನು ತೆಲಂಗಾಣ, ಮಲಕಾಲ್ಮೂರು, ಚಿತ್ರದುರ್ಗ, ಶಿವಮೊಗ್ಗ, ಕೋಲಾರ ಎಲ್ಲಾ ಕಡೆಗೂ ಹೋಗಿದೆ. ನಾವು ಸುಮಾರಾಗಿ 10 ಸ್ಟೇಟ್ಗೆ ಹೋಗಿದೆ ನಮ್ಮಿಂದ. ಅದು ಒಂದು ಹೆಮ್ಮೆಯ ವಿಷಯ, ನಮ್ಮಿಂದ 10 ಸ್ಟೇಟ್ ಅಲ್ಲಿ ಗುರುತಿಸಿದ್ದಾರೆ ಅನ್ನೋದು ಒಂದು ಹೆಮ್ಮೆಯ ವಿಷಯ. ಈ ಚಾಕಿ ಸಾಕಾಣಿಕೆ ಮಾಡೋದಕ್ಕೂ ಹುಳ ಸಾಕೋದಕ್ಕೂ ಏನ್ ವ್ಯತ್ಯಾಸ ಅಂತೀರಿ ಸರ್? ಚಾಕಿ ಸಾಕಾಣಿಕೆ ಮಾಡೋದು ತಲೆ ಮಿದ್ದಲ್ನ ಆಪರೇಷನ್ ಮಾಡ್ದಂಗೆ. ಅದು ಕಣ್ಣಿಗೆ ಕಾಣಿಸ್ತಂತ ವಸ್ತು, ಈ 100,000 ರೂಪಾಯಿ ಕೊಟ್ಟು ಮಠೆ ತಂದಿರ್ತೀವಿ, ಒಂದು ಚೂರು ಮಿಸ್ಟೇಕ್ ಆದ್ರೆ 100,000 ರೂಪಾಯಿ ನಮ್ಮೇಲೆ ಬಿದ್ದೋಗ್ಬಿಡ್ತದೆ. ಬೆಳೆ ಮಾಡೋದು ಹಂಗಲ್ಲ, ಅವ್ನ್ ಸ್ವಂತ ಇಟ್ಕೊಂಡಿರ್ತಾನೆ 200 ಮಟ್ಟೆನ, ಅವ್ನ್ ಸರಿಯಾಗಿ ಮಾಡ್ಲಿಲ್ವಾ ಅವ್ನಿಗೆ 1 ಲಕ್ಷ ರೂಪಾಯಿ ಲಾಸ್ ಆಯ್ತದೆ. ಅವ್ನ್ ಯಾರು ಹೇಳರ್ ಕೇಳರ್ ಇರೋದಲ್ಲ, ಒಟ್ ಚಾಕಿ ಸೆಂಟರ್ನ ಹಂಗಾಗದಲ್ಲ. ಅವ್ರಿಗೆ 100 ಜನ ಇಂಡೆಂಟ್ ಮಾಡಿರ್ತಾರೆ, ಆ ಡೇಟ್ಗೆ ಮರಿ ಕೊಡು ಅಂತ ಕೇಳ್ತಾರೆ. ನಾವು ಮರಿ ಇಲ್ಲ ಅಂದ್ರೆ ಏನಾಗ್ಬೋದು, ಇನ್ನೊಂದ್ ಕಡೆಗೆ ಹೋಯ್ತಾರೆ, ಬೈತಾರೆ ನೀವ್ ಹಿಂಗ್ ಮಾಡಿದ್ರಿ ಹಂಗ್ ಮಾಡಿದ್ರಿ ಅಂದ್ರೆ. ಅದರಿಂದ ಚಾಕಿ ಸೆಂಟರ್ದು ತುಂಬಾ ಹದ್ದಿನ ಕಣ್ಣು ಇಟ್ಕೊಂಡಂಗೆ ಇಟ್ಕೊಂಡಿರ್ಬೇಕು ಸರ್, ಬಾರಿ ಕಾಪಾಡಬೇಕು. ಇದು ಹಂಗಲ್ಲ, ಆರಾಮಾಗಿ ಸೊಪ್ಪು ಹಾಕ್ಬಿಟ್ಟು ಸಿಟಿಗೆ ಹೋಗ್ಬೋದು, ಫಂಕ್ಷನ್ಗೆ ಹೋಗ್ಬೋದು, ಎಲ್ಲ ಮಾಡ್ಬೋದು, ಬಟ್ ಚಾಕಿ ಸೆಂಟರ್ ಇಟ್ಕೊಂಡು ಹಂಗೆ ಮಾಡೋಕ್ಕಾಗಲ್ಲ. ಕಾದು ಕುಂತಿರ್ಬೇಕು, ನೀರು ಸೊಪ್ಪು ಹಾಕೋದು ಅಂತದೆಲ್ಲ ಮಾಡಿದ್ರೆ ಆಗಲ್ಲ ಸರ್. ನಮಗೆ ಮನೆ ಒಂದು 2 ಸೊಪ್ಪನೇ ಹಾಕೋಕ್ಕಾಗಲಿಲ್ಲ, 24 ಗಂಟೆ ಮಳೆ ಬಿಡದೆ. ಅದು ನಮ್ಗೆ ಹೆಚ್ಚು ಕಮ್ಮಿ ಒಂದು 3 ಲಕ್ಷ ಲಾಸ್ ಆಗಿದೆ ಒಂದು ಬ್ಯಾಚಿಂದು ದುಡ್ಡು. ಅದೇನು ಬೋಗಸ್ ಕೇಳ್ತಕ್ಕಂತಲ್ಲ, ನಮ್ಮೂರೇ ಇದಾರೆ ಇಲ್ಲಿ, ಇಲ್ಲೇ ಕುಂತಿದ್ದಾರೆ, ಅವ್ರಿಗೂ ಗೊತ್ತೋ ವಿಷಯ. 2 ದಿನ ಸೊಪ್ಪು ಹಾಕಕ್ಕೆ ಆಗಲಿಲ್ಲ ನಮ್ಮ ಕೈಲಿ. ಇವತ್ತು ಆದರೂ ಅದರಲ್ಲಿ ಏನೇನೋ ಮಾಡಿ ಬೆಳೆದವರು ಇವತ್ತು ಗೂಡು ಬಿತ್ತಾ ಇದೀವಿ. ನನ್ನಲ್ಲೂ ಇದೆ, ರೈತರಲ್ಲೂ ಇದೆ. ಇನ್ನು ಸಣ್ಣದಪ್ಪ ಐತೆ ಬೇಡ ಅಂತ ತೆಗ್ದಾಕ್ತಾರೆ, ತುಂಬಾ ಜನ ತೆಗ್ದಾಕಿದೆ, ತೆಗ್ದಾಕಿ ಬೇರೆ ಕಡೆ ಎಲ್ಲ ತಂದು ಇಟ್ಕೊಂಡು ಅವ್ರು ಬೆಳೆ ಮಾಡ್ಕೊಂಡಿದ್ದಾರೆ ಸರ್. ಈಗ ರೈತರೇ ಚಾಕಿ ಮಾಡ್ಕೊಳ್ಳೋದಕ್ಕೂ ಈ ಕೇಂದ್ರಗಳಲ್ಲಿ ಚಾಕಿ ಮಾಡಿಸೋದಕ್ಕೂ ಏನ್ ವ್ಯತ್ಯಾಸ ಇರುತ್ತೆ ಸರ್? ರೈತರು ಮಾಡಕ್ಕೆ ಅಂದ್ರೆ 50 ಮಟ್ಟಿಗೂ ಅದಕ್ಕೆ ಏನೇನು ಅಳವಡಿಸ್ಬೇಕು ಎಲ್ಲಾನು ಅಳವಡಿಸ್ಬೇಕು. ಇವಾಗ ಅದ್ರ ಹೀಟು, ಉಷ್ಣಾಂಶ, ತೇವಾಂಶ, ಹ್ಯೂಮಿಡಿಫೈಯರ್ಗಳು ಎಲ್ಲಾನು ಅಳವಡಿಸ್ಬೇಕು. ಅದೆಲ್ಲ ಅಳವಡಿಸಿ 100 ಮಟ್ಟೆ ಚಾಕಿ ಕಟ್ಟಿದ್ರು ಅದನ್ನೇ, 10,000 ಚಾಕಿ ಕಟ್ಟಿದ್ರು ಅದನ್ನೇ. 100 ಮಟ್ಟಿಗೂ 10,000 ಮಟ್ಟಿಗೂ ಒಂದೇ ಖರ್ಚು ವ್ಯತ್ಯಾಸ ಆಗೋದು. ಇನ್ನು ಲೇಬರ್ದು ಅದರಂತೆ ಹೋಗುತ್ತೆ. 10,000 ಮಟ್ಟಿಗೆ ಏನ್ ಜನ ಬೇಕು ಅದು ಬೇಕು, 100 ಮಟ್ಟಿಗೆ ಏನ್ ಬೇಕು ಒಬ್ಬರ ಸಾಕು, 100 ಅಲ್ಲ 500 ಕಟ್ಕೋಬಹುದು. ಒಟ್ಟು ಆ ತರ ಆಸಕ್ತಿ ಇಟ್ಟು ಮಾಡಕ್ ಆಗಲ್ಲ ಸರ್, ಮಾಡೋದಿಲ್ಲ. ರೇಷ್ಮೆ ಬೆಳೆಗಾದ್ರೂ ಆಗ್ಬೋದು, ಚಾಕಿಗಾದ್ರೂ ಆಗ್ಬೋದು. ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೆಂಗೆ ಸಂಪರ್ಕ ಮಾಡೋದು ನಿಮ್ಮನ್ನ? ಫೋನ್ ನಂಬರ್ ಕೊಟ್ಟಿದ್ದೀವಿ, ಬಿಲ್ ಕೊಟ್ಟಿರ್ತೀವಿ, ಆ ಬಿಲ್ಲಲ್ಲಿ ಒಂದು 4-5 ನಂಬರ್ ಇದೆ, ಅವ್ರು ಮಾಡ್ತಾರೆ. ಆಮೇಲೆ ಇನ್ನು ನಮ್ಮ ಹುಡುಗರೆಲ್ಲ ಕಾರ್ಡ್ ಗಿಡ ಏನು ಮಾಡಿ ಹಂಚಿಲ್ಲ ಏನಪ್ಪ, ಅದು ಬಿಲ್ ಇದೆಯಲ್ಲ ಆ ಬಿಲ್ಲಲ್ಲಿ ಫೋನ್ ನಂಬರ್ ಇದೆ, ಅದನ್ನ ನೋಡ್ಕೊಂಡೆ ಅವರವರು ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡ್ತಾರೆ. ನಿಮ್ ಫೋನ್ ನಂಬರ್ ಒಂದ್ಸರಿ ಹೇಳಿ ಚಂದ್ರು. ಹೇಳ 8182957222 ಲಾಸ್ಟ್ ನಂಬರ್. ಇನ್ನೊಂದ್ಸರಿ ಹೇಳಿ 8182957222. ಒಳ್ಳೇದು ಚಂದ್ರ ಅವರೆ, ರೇಷ್ಮೆ ಬೆಳೆಯನ್ನ ಪ್ರಾರಂಭ ಮಾಡಿ ಅದರಿಂದಲೇ ಬದುಕನ್ನ ಕಟ್ಕೊಂಡಿದೀರ. ಈಗ ರೇಷ್ಮೆ ಬೆಳೆ ಜೊತೆಗೆ ಚಾಕಿ ಸಾಕಾಣಿಕೆನೂ ಕೂಡ ಮಾಡ್ತಿದ್ದೀರಾ, ಅದರಿಂದಲೂ ಕೂಡ ಹೆಚ್ಚು ಆದಾಯ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರಿ. ಒಟ್ಟಾರೆ ರೇಷ್ಮೆ ಬೆಳೆಯ ಅನುಭವಗಳು, ನಿಮ್ಮ ಚಾಕಿ ಸಾಕಾಣಿಕೆ ಕೇಂದ್ರದ ಅನುಭವಗಳು ಎಲ್ಲವುದನ್ನು ಕೂಡ ಇವತ್ತು ನಮ್ಮ ಕೇಳುಗರೊಂದಿಗೆ ತಾವು ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನುವ

ಕೇಳುಗರೆ, ಇದುವರೆಗೂ ಕಿಸಾನ್ ವಾಣಿಯಲ್ಲಿ ಚಾಕಿ ಸಾಕಾಣಿಕೆಯಲ್ಲಿನ ಅನುಭವ ಕುರಿತು ಅರಕಲಗೂಡು ತಾಲೂಕು ತೇಜೂರು ಗ್ರಾಮದ ಪ್ರಗತಿಪರ ರೇಷ್ಮೆ ಬೆಳೆಗಾರರಾದ ಚಂದ್ರು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂಧನ್. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಾರ್ಯಕ್ರಮ ವಿವರ. ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಕೇಳಿ ರಸವಾರ್ತೆ. 6:51 ಅಂತ್ಯಾಕ್ಷರಿ ನೇರ ಫೋನಿನ್ ಕಾರ್ಯಕ್ರಮ. 7:45 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡಲಾಗುವುದು. ಇನ್ನು 9:00 ಕ್ಷಿತಿಜ ಲಿಟರರಿ ಗುರು ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಹಿರಿಯ ಲೇಖಕರು ಮತ್ತು ವಿಮರ್ಶಕರಾದ ಬಸವರಾಜ ಕಲ್ಗುಡಿ. ಸಂದರ್ಶಕರು HK ಸುಬ್ಬಯ್ಯ, ಸಹಕಾರ ನಂದನ್ ಎನ್. 10:00 ಜಾನಪದ ಸಂಗೀತ ಕಾರ್ಯಕ್ರಮ. ಬೆಳ್ತಂಗಡಿ ಮಿತ್ತಬಾಗಿಲು ಶಾಂತಗುಡ್ಡೆ ಮನೆಯ ಶ್ರೀಮತಿ ದೇಜು ನಲಿಕೆ ಮತ್ತು ಶ್ರೀಮತಿ ಗಿರಿಜಾ ನಲಿಕೆ ಅವರಿಂದ ಪುರುಷ ದೈವದ ಪಾರ್ಥನ. 10:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪಗಳ ಪ್ರಶ್ನೋತ್ತರ ಅವಧಿಯ ಧ್ವನಿ ಮುದ್ರಣ. ಇನ್ನು ನಾಳೆ ಬೆಳಿಗ್ಗೆ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ ಶಿವರಾಮ್ ನರಸಿಂಹ ಗಾವ್ಕರ್ ಅವರಿಂದ. 6:20 ಸ್ತುತಿ ಮಲ್ಲಿಕಾ ಭಕ್ತಿಗೀತೆಗಳ